ಇಬ್ರು ಕೇಳಿಲ್ವ ನಾನು, ಕಮಲಕ್ಕನ್ ಕೇಳ್ದೆ ಬತ್ತಿಯ ಅಂತ, ಬರಕುಲ್ಲ ಅಂದ್ಲು. ಆಮೇಲೆ ನಿನ್ನ ಕೇಳ್ದೆ, ನೀನ್ ಏನೋ ಬಹಳ ಬಿಜಿ ಇದೀನಿ ನಾನು ಅಂದಲ್ಲ, ಅಲ್ಲಕಪ್ಪ ಅದಕ್ಕೆ ನಾನೇ ಮಂಡ್ಯದಕ್ಕೆ ಹೊಂಟೋಗಿ ಕೃಷಿ ಮೇಳ ಎಲ್ಲ ನೋಡ್ಕೊ ಬಂದ್ಬಿಡು. ನೀನು ಸುಳ್ಳು ಹೇಳೋದ್ರಲ್ಲಿ ನೀನು ಬೋ ಆಸಾಮಿ ಬಿಡು. ನನ್ಗಂತೂ ಕೇಳಿದ್ ನೆಪ್ಪಿಲ್ಲ, ನಿಂಗ ಆಯ್ತಾ ಚಂದ್ರಣ್ಣ? ಎಲ್ಲ ಕನಸಿನಲ್ಲಿ ಕೇಳ್ಬಿಟ್ಟು ಅವ್ನ್ ಕಣವ. ಯಾಕವ ಹಿಂಗೇಳಿ ಎರಡ್ ಕಿತ ಕೇಳದ್ನಲ್ಲ, ಗೊತ್ತಿಯ ಕಮಲಕ್ಕ ಕೃಷಿ ಮೇಳಕ್ ಹೊಂಟಿದೀನಿ ಅಂತ ಅಂದ್ರೆ ಎರಡ್ ಕನಸು ಬಿದ್ಬಿಟ್ಟ. ಇಲ್ಲೇ ಮನೆನಾಗೆ ಕೆಲ್ಸದೆ ಬರಕಿಲ್ಲ, ಮುಂದಿನ ವರ್ಷ ಬತ್ತೀನಿ ಹೇಳು ಒಂದ್ಲು. ಸರಿ ಕಣ್ಬಿಡು, ಈಗ ಹೋಗಿದ್ದೆಲ್ಲ ಜಯಣ್ಣ ಎಲ್ಲ ಪಟ ಹೊಡ್ಕೊಂಡು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ನಲ್ಲ, ಕಳಿಸ್ಲಿಲ್ಲ ನೋಡ್ಬಿಟ್ಟೆ. ನಾವ್ ಕ್ಯಾಣತ್ಕೊಂಡಿರೋದು ಈಗ ಹೆಂಗದೆ ಎಮ್ಮೆ ಚೆನ್ನಾಗದೆ ಬಿಡು. ಜಾಫ್ರಾಬಾದಿ ತಳಿ ಹೆಸರು ಥಾರ್ ಪಾರ್ಕರ್ ತಕ್ಕಳಪ್ಪ. ಹೆಂಗದೆ ಗೊತ್ತಾ, ಕಾರ್ ಪಾರ್ಕು ಏನ ಥಾರ್ ಪಾರ್ಕರ್ ಅಂತ. ಥಾರ್ ಎಮ್ಮೆ ಹೆಸರು ಕಣ್ಣ, ಥಾರ್ ಪಾರ್ಕರ್ ಅಂತೆ. ತಳಿ ಕಣ್ಣ ನೋಡಿದ್ರು ಸುಸ್ತಾ ಬಿಡ್ಬೇಕ್ ನೀನು. ಏನು ಒಂದೇ ಒಂದ್ ಕಾಲ ಎತ್ ಮಡಗದ್ರೆ ಅಪ್ಪಚ್ಚಿ, ಅದಕ್ಕೆ ಎತ್ತಕ್ ಹೋಗ್ಲಿಲ್ಲ ನೀನು. ನೀನು ಯಾರೇ ಕೂಗಾಡಲಿ, ಅದ್ ಏನಿದ್ರು ನಮ್ ಕಡೆ ಎಮ್ಮೆ ಸರಿ ನಿಂಗೆ ಆಡಿ ಹೇಳ್ಕೊಂಡು ಹತ್ಕೊಳ್ಳೋದಕ್ಕೆ ಅದ್ ನೋಡಿದ್ರೆ ಭಯವಾಯ್ತದೆ. ಆದ್ರೆ ಬಹು ಸೌಮ್ಯವಾದಂತ ಪ್ರಾಣಿ ಅಂತ ಕಣ್ಣ, ಸೌಮ್ಯವಾದಂತೆ. ಏನ್ ಕೇಳಿಯವ್ವ, ಕ್ವಾಳಿ ಕೋಳಿ ಕೋಳಿ, ಆಮೇಲೆ ಬಾತ್ಕೋಳಿ, ಆಮೇಲೆ ಬಂಡೂರ್ ಕುರಿ, ಆಮೇಲೆ ಆಡು, ಆಮೇಲೆ ಅಣ್ಣ ಈ ಇವು ಕಣ್ಣ ಯಾವ ಈ ಪುಂಗ್ನೂರು ತಳಿ ಹಸ ಗಿಡ್ಡನೆ ಹಸ ಹೆಂಗ್ ಓಡಾಡ್ಕೊಂಡಿತ್ತು ಗೊತ್ತಾ? ಅದ್ರಿಂದ ಓಡ್ತಿಲ್ವ ನಮ್ ಜಯಣ್ಣ, ಅದು ಕುಟು ಕುಟು ಕುಟು ಅಂತ ಓಡ್ತಾ ಇದೆ. ಓ ನೀನು ಇದ್ರಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ಯಾಟ್ಸಾಪ್ನಾಡ್ ಗಿಡ್ಡ. ಆಮೇಕಿಂದ ನನಗೆ ಬೋ ಖುಷಿಯಾಗಿದ್ದು ಎತ್ತುಗಳ ಕಣ್ಣ. ದುಡ್ಡು ಎಷ್ಟಿರ್ಬೋದು ಹೇಳು ನೋಡಮ್ಮ, ಎತ್ತುಗ ಒಂದ್ ಜೋಡಿಗೆ ಅರವತ್ ಸಾವಿರ ಎಪ್ಪತ್ ಸಾವಿರ ಕಣ್ಣ. ನೀನ್ ಒಂದ್ ಕಿತ ಹೇಳು ನೋಡಮ್ಮ, ಏನು 7 ಲಕ್ಷ ಪಪ್ಪ ಚಂದ್ರಣ್ಣ. ಆ ಎತ್ಗೆ ಎತ್ನಷ್ಟೇ ದೊಡ್ಡ ದಾರ ಹಾಕ್ಬಿಟ್ಟು ಕೋಡ್ಗೆ ಮ್ಯಾಲ್ಗಡೆಗೆ ಒಂದು ಇತ್ತಾಳೆದು ಇದನ್ ಸೆಕ್ಕಿಸ್ಬಿಟ್ಟು ಅದಕ್ಕೇನು ಒಂದ್ ಗೆಜ್ಜೆ ಸೇರ್ಸಿ ಅಲಂಕಾರ ನೋಡ್ಬೇಕಿತ್ತು. ನೀನ್ ಅದ್ರದ್ದು ಕುಪ್ಪಿ ಕುಪ್ಪಿ ಹಾಕಿದ್ರು ಒಂದ್ ಕಾಣಿಸತ್ತ ಅಲ್ಲ, ತಗೊಂಡ್ರೆ ನಾನು 8 ಲಕ್ಷ ಕೊಟ್ಟು. ಮತ್ತೆ ಅಕ್ಕ ಈಗ ಅದು ತಕೊಳ್ಳೋದು ಬಿಡೋದು ಬೇರೆ ವಿಚಾರ. ಅವನು ಹೇಳ್ತಿದ್ದ ಆ ಧಾರಣೆ, ನಾನ್ ತಕ ಬಂದಿದೀನಿ ಅಷ್ಟು ದುಡ್ಡು ಕೊಟ್ಟು ಅಂತ. ಇನ್ನೊಂದ್ಕಿಂತ ಹೇಳಪ್ಪ, ರೈತರು ಹೇಳ್ತಿದ್ರು ಇದ್ರ ಕೈಲಿ ಏನ್ ಕೆಲಸ ಮಾಡಿಸೋದಿಲ್ಲ ಸುಮ್ನೆ ಶೋಕಿಗೆ. ಅಂದ್ರೆ ಮನೆ ಮುಂದೆಲ್ಲ ಎತ್ತುಗಳ ಕಟ್ಕೊಳ್ಳೋರು ಮುಂಚೆ, ಎತ್ತು ಅಂದ್ರೆ ಏನಪ್ಪ ಎತ್ತದೆ ಅಂತ, ವ್ಯವಸಾಯ ಮೇಲೆತ್ತದೆ ಅಂತ, ಅದಕ್ಕೆ ಎತ್ತು ಅಂತ ಹೇಳೋದು. ಹಂಗಾಗಿ ಅವನ್ ನೋಡದ್ನ ಆಮೇಕಿಂದ ಮುತ್ತು ಕೃಷಿ ಮಾಡಿದ್ರು ಕಣ್ಣ. ಮುತ್ತು ಮುತ್ತು ನಾ ಕಮಲಕ್ಕನ್ ಬೋ ನೆನ್ಸ್ಕಂಡೆ. ಯಾಕಪ್ಪ? ಅಲ್ಲಿ ಇದ್ದಿದ್ರೆ ಆಯ್ಕೊಬಿಟ್ಟು ಸರನೆ ಮಾಡಿ ಹಾಕಬಿಟ್ಟಿರೋಳು. ಮುತ್ತಿನ ಸರ ಮಾಡ್ಕೊಳಕಿಲ್ವೇ? ಎತ್ಕೊಂಡ್ಬಂದ್ಯಾ? ಬಿಟ್ಟಾರ ಕೊಡ್ತಾರ ಕೈಲಿ ಕೋಲ್ ಹಿಡ್ಕೊಂಡು ಒಬ್ರು ಅಲ್ಲಕ್ಕಪ್ಪ ಕಾಸು ಕೊಟ್ರು ಕೊಡೋದಿಲ್ವಾ ತೋರ್ಸಕ್ಕೆ? ಹೆಂಗೆ ಕೃಷಿ ಮಾಡೋದು ಅಂತ ಮುತ್ತು ಕೃಷಿ ತಿಳ್ಕ ಬಂದಿದೀನಿ. ಕಪ್ಪೆ ಚಿಪ್ ಇರ್ತದಲ್ಲ ಅಣ್ಣ, ಆ ಕಪ್ಪೆ ಚಿಪ್ ಒಳಿಕೆ ಮುತ್ತು ಸಂಗ್ರಹ ಆಯ್ತದಂತೆ. ಅದು ಸುಮಾರು ದಿನ ಬೇಕಂತೆ, ಸಮುದ್ರದೊಳಗೆ ಆಯ್ತದಂತೆ. ಆದ್ರೆ ಇಲ್ಲಿ ಕೃತಕವಾಗಿ ಸೀನೀರಲ್ಲಿ ಬೆಳೆಯೋ ಮುತ್ತು. ಅವಕ್ಕಪ್ಪ ನಾವೀಗ ನೋಡಪ್ಪ, ಯಾರು ಮನೆಗಿನ ಕಟ್ತಿದ್ರೆ ಮೊಳ್ ತಂದು ಹಾಕ್ತಿರ್ನಿರ್ವ, ಅಲ್ಲೂ ಕಪ್ಪೆ ಚಿಪ್ ಇರೋದಲ್ಲ ಜಯಣ್ಣ. ಖಾಲಿ ಕಪ್ಪೆ ಚಿಪ್ಪು ಕಣ್ಣ ಇರ್ಲಿಕ್ಕವ, ಯಾರಿಗೂ ಗೊತ್ತು ಅದ್ರೊಳಗೆ ಯಾವ್ದಾದ್ರು ಮುತ್ತಿ ತಿರ್ತಿತ್ತೇನೋ. ನಾವು ಕಪ್ಪೆ ಕೂಡ ಮಾಡ್ಕೊಂಡು ಕಾಲ ಒಳಗ್ ಸಿಗಿಸ್ಬಿಟ್ಟು ಶಂಕ ಚಿಪ್ಪು ಎಲ್ಲ ಸಿಗೋದು ಆಯ್ತಾ? ನಾವು ಆ ಶಂಕನ ಊದಕ್ ಹೋಗ್ಬಿಟ್ಟು ಒಂದ್ಕಿತ ಏನಾಗ್ಬಿಟ್ಟಿದ್ ಗೊತ್ತಾಯ್ತಾ? ಕಂಟ್ರೋಳಕ್ಕೆ ಹೋಗ್ಬಿಡೋದು ಅದು ಶಂಕ. ಅಂದ್ರೆ ನಾನು ಮಾತಾಡಿದ್ರೆ ಶಂಕದ ತರ ಬರ್ತಿತ್ತೇನೋ ಬೆಳೆದ್ಬಿಟ್ಟು ಒಳಗೆ. ಆಮೇಲೆ ಏನ್ ಮಾಡ್ದೆ? ಅಯ್ಯೋ ಅವೋ ಓಕೆ, ಇದು ಮೈಸೂರು ಪೇಟೆನಲ್ಲಿ ಕರ್ಕೊಂಡು ಹೋಗಿದ್ರು ದೊಡ್ಡ ಆಸ್ಪತ್ರೆಗೆ, ಅಲ್ಲಿ ಅದನ್ನ ಅದೇನೋ ಮಿಷಿನ್ ಹಾಕ್ಬಿಟ್ಟು ತಾಗದ್ರು. ಅಯ್ಯೋ ನಿಂದಂಗಾರ ಒಂದೊಂದೆಲ್ಲ ಬಿಡು ಕತೆ. ಅದಕ್ಕೆ ನಂಗ ಅನಿಸ್ತದೆ ಹೊಸ ಪದಾಗಿದ ಆಡಾಗ ಈ ಸಂಕ ತರನೇ ಬರ್ತದ ಇರ್ಬೋದು ಇರ್ಬೋದು ಅಲ್ವಾ. ಗಂಟ್ಲಲ್ಲಿ ಹಂಗೆ ಇಟ್ಕೊಂಡಿದ್ರೆ ಚೆನ್ನಾಗಿರೋದು. ಈಗ ಸಂಕ ಓದಿ ಇದ್ರೆ ನಿಮ್ ಬಾಯಾಗೆ ಕೂ ಅಂದಿದ್ರೆ ಸಾಕಿತ್ತು ಬಿಡಪ್ಪ. ಚೆನ್ನಾಗಿ ಚೆನ್ನಾಗಿ ಹೇಳ್ದೆ ಬಿಡು ನೀನು. ಹಂಗೆ ಆಮ್ಯಾಕಿಂದ ಎಲ್ಲಾ ತರದ್ದು ಬೀಜ ಗೊಬ್ಬರ ಆಮೇಲೆ ಇಲಾಖೆಗಳದ್ದೆಲ್ಲ ಯೋಜನೆದು ಇಷ್ಟಾಲ್ ಹಾಕಿದ್ರು. ಅದೇನೇನ ಬೋರ್ಡ್ಗಳು ಹಾಕಿದ್ರು ರೈತರದ್ದು ಮತ್ತೆ ವಿಜ್ಞಾನಿಗಳದ್ದು ಸಂವಾದ ಸಂವಾದನು ನಡೀತಾ ಇತ್ತು. ಚಂದಾಗಿತ್ತು. ನೀನು ಭಾಷಣ ಬಿಗಿದ್ಯಾ? ಅಣ್ಣ ಮರ್ಕಿನ್ ಮರ್ದೊಡ್ದು ನನ್ಯಾರು ಕೇಳ್ತಾರ ಅಲ್ಲಿ, ಬ್ಯಾರಿಯವ್ರು ಮಾತಾಡಿದ್ದ ಕೇಳ್ಕೊಂಡ್ ಬಂದೆ. ಒಂದ್ ಚೀಲ ತಕ ಹೋಗಿದ್ದೆ, ಯಾರ್ಯಾರು ಏನೇನ್ ಕೊಡ್ತಾರೋ ಎಲ್ಲ ತಕೊಂಡು ಚೀಲದೊಳಗಡೆ ತುಂಬ ಬಂದಿದ್ದೆ. ಅಲ್ಲೇನ್ ಕೊಡ್ತಾರಣ್ಣ? ಇನ್ಫಾರ್ಮೇಶನ್ ಪಾಂಪ್ಲೆಟ್. ಪಾಂಪ್ಲೆಟ್ ಅಂದಾರ ಬಣ್ಣ ಬಣ್ಣದ್ದು ತಕ ಬಂದ್ ಮಡ್ಗಿದೀನಿ. ಅದಕ್ಕೆ ನಮ್ ಸಿದ್ದಣ್ಣ ಹೇಳ್ತಿದ್ದ, ನಾನು ಓದ್ ಕಡೆ ಎಲ್ಲ ಒಂದ್ ಕೊಟ್ರೆ ಮೂರ್ ಕೊಡಿ ಇನ್ನುವೆ. ಇದ್ಯಾಕ್ ಬುದ್ಧಿ ಹಿಂಗ್ ಕೇಳ್ತೀರಾ? ಒಂದೇ ಒಂದು ತಕೊಳದಲ್ವಾ ಅಂದ್ರೆ, ಒಂದು ಚಂದ್ರನಂಗೆ ಇನ್ನೊಂದು ಕಮಲಕ್ಕಂಗೆ ಅಂತ ಎಲ್ಲ ಸೇರ್ಸಿ ಮಡ್ಗಿದೀನಿ. ಅದೇ ಕೊಡ್ತೀನಿ ಜಯಣ್ಣ. ಸಿದ್ದಣ್ಣ ಹೇಳ್ತಿದ್ದ ನಮ್ ಜಯಣ್ಣ ತಲೆ ಮೇಲೆ ಏನೋ ಒತ್ಕೊಂಡ್ ಒಯ್ತಿದ್ದ ಅಂತ ನಂಗೆ ಈಗ ಗೊತ್ತಾಯ್ತು ಬಿಡು. ಆ ಪಾಟಿ ಇರ್ಲ ಮತ್ತ ಕೈ ಚೀಲದಲ್ಲ ಕೈ ಚೀಲ ಎಲ್ಲದನ್ನು ಇಸ್ಕೊಳ್ಲಿಲ್ಲ ನಾನು, ಬೇಕಾದ ಮಾತ್ರ. ಹೌದಪ್ಪ. ಅಯ್ಯೋ ಅಲ್ಲಿ ನೀನ್ ಹೇಳ್ದಂಗ ತಲೆ ಮೇಲೆ ಒತ್ಕೊಂಡ್ ಬರೋ ಅಷ್ಟೇ ಕೊಡ್ತಾ ಇದ್ರು. ನಾನ್ ನನಗ್ ಬೇಕಾಗಿರೋದು ನಿಂಗ್ ಬೇಕಾಗಿರೋದು ಈ ಮಂಡ್ಯದಲ್ಲಿ ನಡೀತಲ್ವಪ್ಪ ಅದು ವಿಶ್ವವಿದ್ಯಾನಿಲಯ ಆಗ್ಬಿಟ್ಟದಂತ ಈಗ ಆಗ್ಬಿಟ್ಟದ ಮಂಡ್ಯದಾಗೆ ಕೃಷಿ ವಿಶ್ವವಿದ್ಯಾನಿಲಯ ಅವರು ಮಾಡಿದ್ದು. ಕುದುರೆ ಇರ್ಲಿಲ್ವಾ ಜಯಣ್ಣ ಅಲ್ಲಿ? ಎಲ್ಲಿ ಕುದುರೆ? ಕುದುರೆ ಕುದುರೆ ಕಾಣ್ಲಿಲ್ಲ ಕಣಣ್ಣ. ಯಾಕೆ ಕುದುರೆ ಹಾಕ್ಬೇಕು ನಿಂಗೆ? ಅಲ್ಲ ಕೇಳ್ದಿ ಆ ಕುದುರೆ ಮೇಲೆ ಒಂದು ರೌಂಡ್ ಹೋಗ್ಬೇಕು ಅಂತ ಅನ್ನಿಸ್ಬಿಟ್ಟದ ನಂಗೆ. ಅದೇ ದಸರಾಗ ಹೋಗಿದ್ವಲ್ಲ ಒಂದ್ಸತಿ. ಹ್ಞೂ ಕವ್ವ ಅಲ್ಲಿ ಆಮೇಲಿಂದ ಈಗ್ಲೂ ಅರಮನೆ ಒಳಗ ಎಲ್ಲೋ ನೋಡ್ದಿ ಈ ಆಮೇಲೆ ಅಲ್ಲಿ ಗಂಜಾಮು ಗಂಜಾಮ್ ಶ್ರೀರಂಗಪಟ್ಟಣ ಅಲ್ಲಿ ಕುದುರೆ ಮೇಲೆ ರೌಂಡ್ ಓಡಿಸ್ತಾರೆ. ಅದೆಲ್ಲ ನೋಡ್ಬಿಟ್ಟು ನನಗೆ ಇನ್ನೊಂದು ಕಿತ ನಾನು ಕುದುರೆ ಮೇಲೆ ಕುಂತ್ಕೋಬೇಕು ಅಂತ ಅನ್ನಿಸ್ಬಿಟ್ಟದೆ. ಅದೇ ಕುದುರೆಗೂ ಒಂದ್ ದಿವಸ ಆದಂತಲ್ಲಪ್ಪ. ಈ ಹಾಸನ್ ಜಿಲ್ಲೆ ಜಾವಗಲ್ನಲ್ಲಿ ಒಬ್ರು ಕುದುರೆ ಸಾಕಿದ್ರು. ಅವರು ಗೊಬ್ಬರಕ್ಕೆ ಸಾಕೊಂಡಿದ್ರು. ಈಗ ನಮ್ ಕಡೆಗೆಲ್ಲ ಬತ್ತದಲ್ಲಣ್ಣ ಅವು ಕುದುರೆ ಅಲ್ವಂತೆ, ಅವಕ್ಕ ಬೇರೆ ಹೆಸರದು ಕತ್ತಿಯ ಅಲ್ಲ ಅವೇ ಬ್ಯಾರೆ ಕಣ್ಣಣ್ಣ. ಈಗ ಕುದುರೆ ಅಂದ್ರೆ ಮೈಸೂರು ರೇಸ್ ಕೋರ್ಸ್ ನೋಡಿಲ್ಲ ಗೊತ್ತು ಕಣ ಅಲ್ಲಂಗಿರ್ತವೆ ಈ ಜಟ್ಕಾಗಳಿಗೆ ಕಟ್ಟಿರೋ ಹೆಂಗಿರ್ತವೆ ಸ್ವಲ್ಪ ಕುಳ್ಳಿಗಿರ್ತದೆ. ಈಗ ನಿಜವಾದ ಕುದುರೆ ಅಂದ್ರೆ ರೇಸ್ ನಾಗ ಓಡ್ತದ ನೋಡ್ ಆ ಕುದುರೆ. ಅಪ್ಪ ಕುದುರೆ ಅದನ್ನ ಕುದುರೆ ಅನ್ಬೇಕು ನಾವು. ಮತ್ತಿನ್ನೇನು ಇನ್ನು ಈಗ ಇಲ್ಲಿ ಜಟ್ಕಾ ಗಿಟ್ಕಾ ಗಾಡಿ ಕಟ್ಟಿದ್ರೆ ಗಿದ್ರೆ ಏನದ ಅದಕ್ಕ ಇರ್ಬೋದೇನೋ. ಅದು ಕುದುರೆ ಅಲ್ವಾ? ಕುದುರೆ ಅಂತಾರ ಅದಕ್ಕೂ ಇಲ್ಲ ಅಲ್ಲ ಆದ್ರೆ ಅದಕ್ಕೆ ಬೇರೆ ಏನೋ ಹೆಸರು ಹೇಳ್ತಾರಂತ. ಇರ್ಲಿ ಬಿಡಪ್ಪ. ಈಗ ಕುದುರೆ ಐತಲ್ಲ ಅದನ್ನ ಒಬ್ರು ರೈತರು ಮಡಿಕೊಂಡಿದ್ರು. ಈಗ ರೈತರುಗಳು ನೋಡವ ಸೈಕಲ್ ತಗತಾರೆ, ಈಗೆಲ್ಲ ಕುಟು ಕುಟು ತಕ ಓಡಾಡ್ತಾರೆ. ಇವರು ಒಂದ್ 50 acres ಜಮೀನ್ ಇತ್ತು, ಕುದುರೆ ತಕ ಕುದುರೆ ಮೇಲೆ ಓಡಾಡೋರು. ಜಮೀನೊಳಗೆಲ್ಲ ಕುದುರೆ ಓಡಾಡೋರು ಮೇಲೆ ತೆವರಿ ಚಿಕ್ಕದಿದ್ರು ಸಾಕಾಯ್ತದೆ. ಮತ್ತೆ ಮಹಾರಾಜರು ಹೋದಂಗ ಹೋಗ್ಬೋದು. ಮತ್ತೆ ಆಮೇಲೆ ಕೆಲಸ ಮಾಡೋರೆಲ್ಲ ಹೆಂಗ್ ಮಾಡ್ತಾವ್ರೆ ಕೆಲಸ ಅಂತ ನೋಡ್ಕೊಂಡ್ ಬರ್ಬೋದು. ಕುದುರೆಗೂ ಒಂಥರ ವ್ಯಾಯಾಮ. ಹೌದು ನಿಂಗೂ ಕುದುರೆ ಓಡಿಸೋದು ಅಂದ್ರೆ ಏನ್ ಸುಲಭ ಅಲ್ಲ ತಿಳ್ಕ. ಟ್ರೈನಿಂಗ್ ತಕತೀನಿ ಕಣ್ಜಯ್ಯಣ್ಣ. ಕೊಡ್ತಾರಂತ ಹೋಗ್ ಮೈಸೂರಲ್ಲಿ ಹೋಗಪ್ಪ. ಹತ್ತೋದ್ರಿಂದ ಹಿಡಿದು ಓಡ್ಸೋವರೆಗೂ ಕಲಿಸ್ಕೊಡ್ತಾರೆ. ಆಮೇಲೆ ಕುದುರೆನ ಸುಮ್ಕೆ ಸಾಕಿ ಮನೆಯಲ್ಲಿ ಮಡಿಕೋಬಾರ್ದಂತೆ, ದಿನ ಓಡ್ಬೇಕಂತದ. ಓಡ್ನಿಲ್ಲ ಅಂದ್ರೆ ಆರೋಗ್ಯ ಹಾಳಾಗೋಯ್ತದ. ಮನ್ಸಾದವನು ನಡಿಬೇಕಲ್ವಪ್ಪ, ನಡೀದೆ ಒಂದ್ ಕಡೆ ಕುಂತಿರೇನಾದ್ರು ದನಕ್ಕೂ ಹಂಗೆ ಅಲ್ವೇನಣ್ಣ ಅನ್ನೋದು. ಅದು ಕಾಲ್ ಆಡ್ಬೇಕು ಅಂತ ಪ್ರಾಣಿ ಎಲ್ಲಾರು ಒಂಥರ ಅವಕ್ಕೆ ಅಭ್ಯಾಸ ಮಾಡಿಸ್ಬೇಕು, ತಿರುಗಾಡ್ತಾ ಇರ್ಬೇಕು. ಕುದುರೆಯ ನೀನೊಂದು ನಾನೊಂದು ಕಮಲಕ್ಕೊಂದು ತಕೊಳ ಅನ್ಸುತ್ತೆ. ಏನಕ್ಕೆ ಏನಕ್ಕೆ ರೌಂಡ್ ಹೊಡಿಯಕಯ್ಯ? ಹತ್ಕ ಹೋಗದಪ್ಪ ಮೂರು ಜಮೀನಲ್ಲಿ. ಈ ದಸರಾದಲ್ಲಿ ಕುದುರೆ ಮೇಲೆ ಹತ್ಕ ಹೋಗೋದಿಲ್ಲ ಅಣ್ಣ, ಪೊಲೀಸ್ನವರು ಅವ್ರಿಗೆ ಏನೋ ಕರೀತಾರಲ್ಲ ಏನಂತಾರ ಗೊತ್ತಿಲ್ಲ. ಹಂಗೆ ನಾನು ನೀನು ಕಮಲಕ್ಕ ಕುದುರೆ ಮೇಗೆ ಹೋದ್ರೆ ಇದ್ರ ತನಕ ಹಸುಬಾರ್ವಾರ್ವಾಳ ಗೆಪ್ತಿ ಮಾಡ್ಕೊಬಿಟ್ಟೆ. ಹ್ಞೂ, ಮತ್ತೆ ನಾ ದಸರಾಗ ಹೋಗಿಲ್ಲ ಜಯಣ್ಣ, ಅಲ್ಲಿ ಹೇಳ್ತಿದ್ರು ಮೈಕ್ ನಾಗ್ ಬತ್ತಿತ್ತು ಕುದುರೆಗಳು ಬಂದಾಗ ಹಸುಬಾರ್ವಾ ಈ ದಳದವ್ರು ಹೋಯ್ತಾವ್ರೆ ಅಂತ. ನಮ್ದು ಕುದುರೆ ಮೇಲಿರೋ ಕೃಷಿಕರ ದಳ ಅಂತ ಮಾಡ್ಕೊಳು, ಒಳ್ಳೆ ಹೆಸರೇ ಕೈ ಅದು. ಕುದುರೆ ಮ್ಯಾಗೆ ಹೋಗೋದು, ಕುದುರೆ ಮ್ಯಾಗೆ ಬರೋದು, ಎಲ್ಗೋದ್ರು ಕುದುರೆ ಮ್ಯಾಗೆ ಹೋಗೋದು. ನೋಡಣ್ಣ, ಈಗ ಎತ್ತಿನ ಬಂಡಿ ಅದಲ್ಲ, ಎತ್ತಿನ ಬಂಡಿಗಾದ್ರೆ ಎತ್ತಬೇಕು, ಕುದುರೆಗೂ ಗಾಡಿ ಇರ್ತದೆ, ಜಟ್ಕ ಗಾಡಿ. ಅಷ್ಟು ದೊಡ್ಡದಲ್ಲ, ಟಾಂಗ ಸಣ್ಣದೊಂದು ಗಾಡಿ ಮಡಿಕೊಳ್ಳೋದು ಕಣಣ. ಅದ ಸಣ್ಣ ಜಾಗದಲ್ಲೂ ಒಡ್ಕ ಓಡಾಡ್ಬೋದು. ಈಗ ತೆಂಗಿನಕಾಯಿ ಒಂದ್ ಎಂಟು ಹತ್ತು ಬಿದ್ದಿದ್ರೆ, ಬೇರೆ ಇನ್ನೇನಾದ್ರು ಮನಿಕೇನಾರು ಸೌದೆ ಬೇಕಿದ್ರೆ ಆ ಸಣ್ಣ ಚಕಡಿನಲ್ಲಿ ಕುದುರೆನ ಒಡ್ಕೊಂಡು ಬಂದ್ರೆ ಏನ್ ಸಕ್ಸಾಗಿರ್ತೈತಿ. ತೆವರಿ ಮೇಲೆ ಹೋಗ್ಬೇಡ ನೀನು, ಯಾಕೆ ಕಳಕತ್ತಿದ ಏನ ಅಲ್ಲಕವ್ವ, ಇದು ಕುದುರೆ ಮೇಲೆ ಓಡಾಡೋದು ಅಂತ ಹೇಳದ್ರಿ ಮೇಲೆ ಹೋಗ್ದೆ ಏನಣ್ಣ, ಕುದುರೆ ಹೋಯ್ತದೆ. ಕುದುರೆ ಹೋಯ್ತಕವ, ಒಂದ್ ಸಣ್ಣ ಗಾಡಿ ಕಟ್ಕೊಳ್ಳಮು ಹಿಂದಕ್ಕೆ ಅಂತ. ಗಾಡಿ ಆಗಕ್ಕಿಲ್ಲ ಬಿಡು, ಏನು ಗಾಡಿ ಎಲ್ಲಣ್ಣ ಹೋಯ್ತದೆ ತೇವ್ರಿ ಮೇಲೆ. ಬರೀ ಕುದುರೆ ಓಡಾಡೋ ಜಾಗದಲ್ಲಿ ತೇವ್ರಿ ಮೇಲೆ ಹೋಗೋದು, ಜಮೀನ ಹೊಸಿ ಅಗಲವಾದ ಜಾಗ ಇದ್ರೆ ಅಲ್ಲಿ ತನಕ ತಕ ಹೋಗ್ಬೋದಲ್ಲ. ಹೊಸಿ ನಡೆದಾಡು, ಬರೀ ಕುದುರೆ ಮೇಲೆ ಓಡಾಡಿ ಓಡಾಡಿ ದೇಹ ಬೆಳೆಸ್ಬಿಟ್ಟು ಬೆಳೆಸ್ಕೊಂಡು ಜಮೀನಲ್ಲಿ ಕೆಲಸ ಮಾಡ್ಬೇಡ್ವೆ, ಅಲ್ಲಿವರೆಗೂ ಕುದುರೆ ಹೋಗೋದು. ಇವನ್ಗೆ ಜಯಣ್ಣ ಎಲ್ಲಾರು ಸಲಾಮ್ ಹೊಡಿಬೇಕು ಕುದುರೆ ಮೇಲೆ ಎತ್ತರದಲ್ಲಿ ಕುಂತಿರ್ತೀವಲ್ಲ. ಅದಕ್ಕೆ ನಾನು ನೋಡಪ್ಪ ಒಂದ್ ರೌಂಡ್ ಓಡಿಸ್ಬಿಡು ಅಷ್ಟೇ. ನಂಗೆ ನಾನಂತೂ ಸಿನಿಮಾದಾಗೆಲ್ಲ ಬರ್ತದಲ್ಲ ಅಣ್ಣ, ಅಂತೇಳಿ ಕುದುರೆ ಎರಡು ಕಾಲ್ ಮೇಲೆ ಮೊನ್ನೆ ಟಿವಿ ನಾಗ ಹಾಕಿರ್ಲಿಲ್ವ, ಅದ್ಯಾವ್ದ ಸಹೋದರರ ಸವಾಲು ಅದ್ರಲ್ಲಿ ಕರೆಕ್ಟ್. ಹಂಗೆ ನಿನಗಾಗಿಯೇ ಆಮಿನ ಎಡೆಯಲ್ಲಿ ಅದೇನೋ ಸತ್ತೋಗ್ಬಿಟ್ರಲ್ಲವ ಉಮೇಶ್ ಅನ್ನೋರು, ಅದ್ರಲ್ಲಿ ಕತ್ತೆ ಮೇಲೆ ಕುದುರೆ ಮೇಲೆ ಬರ್ತಾರಲ್ವಾ, ಅದ್ಯಾವ್ದೋ ಪಿಕ್ಚರ್ ನಲ್ಲಿ ಕಣ್ಣ. ಹೋಲಿ ಬಿಡವ ಬೌದ್ಧರ್ ಗಂಡಲ್ಲಿ ಹೆಂಗೆ ಹೇಳಿದ್ರೆ ಏನು ಹೇಳ್ತಾನೆ. ನನ್ಗೆ ಹಂಗೆ ನಮ್ಮೂರ್ ಮುಂದೆ ಇದೈತಲ್ಲ ಏನು ಕಟ್ಟೆ ಐತಲ್ಲ, ಅಲ್ಲಿ ತಂದು ಕುದುರೆ ನಿಲ್ಸಿ ಹಂಗೆ ಕಾಲೆತ್ತಿ ನಿಲ್ಲಿಸ್ಕೋಬೇಕು ಅಂತ ಆಸೆ. ಎದೆಗ್ ಬೀಳ್ತೀವಿ ಲಗ ಮೇರೆ ನಮ್ ಜಯಣ್ಣ. ಏನು ಅಂದ್ರೆ ಈ ಕಟ್ಟೆ ಇರ್ತದಲ್ಲವ, ಕಟ್ಟೆ ಮ್ಯಾಕಿರ್ತದೆ ಅರ್ಧಕ್ಕ ಬಂದ್ಬಿಡುತ್ತ ಕುದುರೆ ಅಂತ. ಹಂಗೆ ಕುದುರೆ ಮೇಲೆ ಹೆಂಗ್ ಕುಂತ್ಕೋಬೇಕು ಅಂತ ಜಯಣ್ಣ, ಠಂಗ್ ನೆಗರಿ ಕುಂತ್ಕೋಬೇಕು. ಹೆಂಗಣ್ಣ ಅಷ್ಟ ಎತ್ತರಕ್ಕೆ ಹೆಂಗಣ್ಣ ಹರಕಾಯ್ತದೆ, ಜೀನ್ ಇರ್ತದಲ್ಲ ಅಲ್ಲಿ ಕಾಲಿಂಗ್ ಹಾಕೊಂಡು ಹತ್ತಾರೆ ಯಾರ ಅಲ್ಲಿ ಆರ್ತಾರೆ. ಬೇಕಾದ್ರೆ ಮಜೀನ್ ಮಾಡಿಸ್ಕಪ್ಪ ಒಂದ ಕುದುರೆ ಓಡಿಸ್ಬೇಕು ಅಂದ್ರೆ ಅದಿರ್ಲೇಬೇಕು. ಹಂಗೆ ಕುದುರೆ ಮೇಲೆ ಕುಂತ್ಕೊಳಕಾಯ್ತದೆ, ಆಮೇಲೆ ಕುದುರೆ ತಕ್ಕಂಡ ಮೇಲೆ ಯೋಚನೆ ಮಾಡಮ್ಮ ಬಿಡು. ಕುದುರೆ ತಕಪ್ಪ ಬಿಳಿ ತಕ್ಕಳವ, ಕೆಂದಗಿರ ತಕ್ಕಳಮ್ಮ, ಕೆಂದಗಿರ ತಕ್ಕ ಕರಿದು ಕೆಂದಗಿರದು ಕೆಂದಗಿರದು ಮೂರ್ ಜನನು ಮೂರ್ ಬಣ್ಣ ತಕ್ಕಳು. ಅಣ್ಣ ನಾ ತಕೊಂಡ್ ಏನ್ ಮಾಡ್ಲಿ, ಸಾಕಕ್ ಆಗಕ್ಕಿಲ್ಲ ಬಿಡು ನನ್ ಕೈಲಿ. ದನಾನೇ ನೋಡ್ಲ ಕುದುರೆ ನೋಡ್ಲ ಸುಲ್ಬಕವ ಸುಲ್ಬಾಕ್ ಸಾಕ್ಬೋದು, ನಂಗೆ ಹೇಳ್ಕೊಡ್ತೀನಿ ಅಂತ ಸುಮ್ಕಿರು. ಉಳ್ಳಿ ಬೇಯಿಸ್ಬಿಟ್ಟು ಉಳ್ಳಿಯ ಕೊಟ್ಕೊಂಡ್ರೆ ಆಯ್ತು, ಉಳ್ಳಿ ಚೆನ್ನಾಗಿರ್ತೈತೆ, ಉಳ್ಳಿ ಕಟ್ ನಾ ಮಾಡ್ಕೊಂಡ್ರೆ ಆಯ್ತು. ದಿನ ಏನ್ ಇದು ಉರುಳಿ ಕಟ್ ಕುಡಿಯಕಾಯ್ತದೆ ಮಾರವ, ಅದೊಂದ್ ಬಾಕಿ ಇತ್ತಿ ನನಗೆ. ಸರಿ ಉಳ್ಳಿ ಕಟ್ ಬೇಸಿ ಮಾರವ. ಈಗ ಪರ್ವತ ಇರ್ತದಲ್ಲ ಪರ್ವತ ನೋಡಿಯ ಒಟ್ಟ ಬಿಡಮ್ಮ. ಅಲ್ಲ ಕುದುರೆ ತಕ ಹೋಗುದಲ್ಲ, ದೊಡ್ಡ ದೊಡ್ಡ ಪರ್ವತ ಇಲ್ವಪ್ಪ, ಏನ್ ನಮ್ಮ ದೇಶನ ಸಂರಕ್ಷಣೆ ಮಾಡ್ತಿರೋದೊಂದ್ ಪರ್ವತ ಅದಂತಲ್ಲ ಹಿಮಾಲಯ, ಅದ ನೋಡ್ಬೇಕು ಅಂತ ಬಹು ಆಸೆ ಆಗದೆ. ಆ ಹಿಮಾಲಯದಲ್ಲಿ ಈ ಕುದುರೆಗಳನ್ನೇ ಮಡಿಕತಾರಂತೆ ಈ ಯಾರು ಮಿಲಿಟ್ರಿ ಅವರು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಕ ಹೋಗಕ್ಕೆ ಕುದುರೆ ಕೈನ ಆಗ್ಲಿಲ್ಲ ಅಂದ್ರೆ ಹೆಸರ್ಗತ್ತೆ ಅಂತ ಇರ್ತ ಗೊತ್ತಾ, ಅದನ್ನ ಮಡಿಕೊಂಡು ಭಾರ ಎರ್ಕ ಹೋಯ್ತಾರಂತ. ಅದೇನೋ ಮನ್ಸೂರ್ ಕೈನಲ್ಲಿ ಹೋಗಕ್ ಆಗ್ದಲೇ ಇರೋ ಜಾಗದಾಗೆಲ್ಲ ಹೋಯ್ತದೆ, ಅದೆಲ್ಲ ಹೋಯ್ತಾರಲ್ಲವ ಅದೇನೋ ಅಮರನಾಥ್ ಯಾತ್ರೆ, ಅಲ್ಗೆ ಹೋದವ್ರೆಲ್ಲ ಅದೇನೋ ಕುದುರೆ ಮೇಲೆ ಕೂರಿಸ್ಕೊಂಡು ಹೋದಾರಂತೆ. ನಡ್ಕೊಂಡು ಹೋಗಕ್ ಆಗದೇ ಇದ್ರೆ ಕಾಲು ಕೈ ಏನು ವಯಸ್ಸಾಗಿರೋರು ಇರೋರು ಇತ್ತು ಅಂದ್ರೆ ಕುದುರೆ ಮೇಲೆ ಹೋಗ್ಬೋದಂತೆ. ಇಸ್ನೋ ಇರಕ್ಕಿಲ್ವಾ ಅಲ್ಲಿ ಇಸ್ನೋ, ಮಂಜು ಮಂಜು ಕಣ್ಣ ಹಿಮಾಂಜು ನೀನು ಇಂಗ್ಲಿಷ್ ಸರಿಯಾಗಿ ಕಲಿತಿಲ್ಲ ಐಸು ನಿನ್ನೆ ಇನ್ನು ಹೇಳ್ಕೊಡ್ನಿಲ್ವಾ ಸ್ನೋ ಸ್ನೋ ಸ್ನೋ ಅಂತ ಕಣ್ಣ ಹಂಗಂತಾರಪ್ಪ ಅವನೀಗ ಬಿಟ್ಬಿಟ ಇಂಗ್ಲಿಷ್ ಕಲಿಯೋ ಮಕ್ಕಿಗೆ ಹಚ್ಕೊಳ ಸ್ನೋ ಅಲ್ಲ ಅದೇ ಸ್ನೋ ಪೌಡರ್ ಆದ್ರೆ ಗೊತ್ತ ಅವನಿಗೆ ಸುನಂದರು ಪುನಂದರ್ ಅಲ್ಲ ಸ್ನೋಗೆ ಸುನಂದರ್ ಅಂತಾರಕವ ಪೌಡರ್ಗೆ ಪುನಂದರ್ ಅಂತ ಇವತ್ತೇ ಕೇಳಿದಿಲ್ಲ ಎರಡು ಬಳ್ಕಂಡೆ ಅವ್ನು ಹೊರಗ್ ಬರೋದು ಅಲ್ಲಕ್ಕಪ್ಪ ನೋಡ್ಬೇಡ ಜನ ನಮ್ಮನ್ನ ನಾವು ನೋಡ್ಕೋಬೇಕಲ್ಲ ಅದಕ್ಕಾದ್ರೂ ಹಚ್ಕೋಬೇಕು ಬಿಡು ದೆಪ್ಪಿಲ್ಲ ಅದ್ರ ಮ್ಯಾಕೆ ಟಕ ಟಕ ಟಕ ನಡ್ಕೋಯ್ತದ ಕುದ್ರೆ ಹೌದಪ್ಪ ಮನ್ಸೂರ್ ಅದ ನಂಗೆ ಅಣ್ಣ ಈಗ ಪರ್ವತದ ಮೇಲೆ ಒಂದು ಜಾತಿ ಮೇಕೆ ಅದಂತೆ ಮೇಕೆ ಹ್ಞೂ ಕಣವ ಅದಕ್ಕೇನೋ ಹೆಸರು ಹೇಳ್ತಾರೆ ಅದು ಪರ್ವತದ ತುದಿ ತನಕ ಹೋಯ್ತದಂತೆ ಕಣ್ಣ ಹತ್ಕೊಂಡು ಅಲ್ಲೆಲ್ಲೋ ಇರ್ತದಂತದು ನೋಡ್ಬಿಟ್ರೆ ಭಯ ಆಯ್ತದ ನಿನ್ಗೆ ಕುದುರೆಗಿಂತ ಮೇಕೆ ಮೇಲೆ ಹೋಗ್ಬಿಡೋದು ಮೇಕೆ ಒತ್ತಾತ ನಮ್ನ ಅಂದ್ರೆ ನೀನ್ ತುಂಬಾ ಸಣ್ಣಕ್ಕಿದ್ಯಾ ಅಂತ ಖಂಡಿತ ಆಗಲ್ಲ ಬಿಡು ಮೇಕೆ ಬರ್ಬೋದು ಬಿಡು ಇರ್ಬೇಕು ನಾನು ಮೇಕೆ ಬರೋದಲ್ಲ ಅದು ಇರ್ಲಿ ಈಗ ಅಂತ ಜಾಗದಲ್ಲೂ ಕುದುರೆಗಳ ಬಳಕೆ ಮಾಡ್ತಾರೆ ಇಲ್ವಾ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಮನೆ ಮುಂದೆ ಎತ್ತುಗಳನ್ನ ಹೆಂಗೆ ಕಟ್ಕೊಂತಾರಲ್ಲ ಹಂಗೆ ಕುದುರೆಗಳನ್ನು ಪ್ಯಾಸನ್ ತರ ಸಾಕೋರ್ ಅವ್ರೆ ಕಣವ ಅದು ಅದು ರೇಸ್ ಕ್ಲಬ್ ಅಂತಂದೇಳಪ್ಪ ಅಲ್ಲಿ ಓಡೋ ಕುದುರೆಗಳು ಒಂದೆ ಅಯ್ಯೋ ಅದ್ ಯಾರ್ಯಾರೋ ಸಾಕಿದ್ರಂತೆ ಮಹಾರಾಜರು ಎಲ್ಲ ಕುದುರೆಗಳೆಲ್ಲ ಸಾಕಿದ್ರಂತೆ ಈಗ್ಲೂ ದೊಡ್ಡ ದೊಡ್ಡ ಮನುಷ್ಯರು ಹಣ ಇರೋರು ಎಲ್ಲರೂ ಕುದುರೆ ಸಾಕ್ತಾರಂತೆ ರೇಸ್ ಅಲ್ಲಿ ಎಲ್ಲೆಲ್ಲೋ ಬಾಂಬೆ ಕಲ್ಕತ್ತಾ ಅದೆಲ್ಲೆಲ್ಲೂ ನಡೆದದಲ್ಲ ರೇಸ್ ಅಲ್ಲಿಗೆಲ್ಲ ಕಳಿಸ್ದಾರಂತೆ ಇನ್ನೊಂದು ಬೋ ಮುಖ್ಯವಾದ ವಿಚಾರ ಐತಿ ಕುದುರೆಯಿಂದ ಏನ್ ಹೇಳಿ ನೋಡಮ್ಮ ಏನಪ್ಪ ಈಗ ನೀನು ಟಕೋ ಟಕೋ ತಗೊಂಡಿದ್ಯ ಕುಟು ಕುಟು ಅದ್ರ ಮೇಲೆ ಹೋಗ್ಬೇಕು ಅಂದ್ರೆ ಏನ್ ಬೇಕು ಹೇಳಿ ಪೆಟ್ರೋಲ್ ಬೇಕು ಡೀಸೆಲ್ ಪೆಟ್ರೋಲ್ ಕುದುರೆಗೆ ಏನ್ ಹಾಕ್ಬೇಕು ಮೇವು ಅಷ್ಟೇ ಮತ್ತೆ ನೀನು ಟುಕು ಟುಕು ಟುಕು ಟುಕು ಅಂತ ಓಡಿಸ್ಕೊ ಹೋದ್ರೆ ಹಿಂದ್ಗಡೆ ಇಂದ ಏನ್ ಬರ್ತದೆ ಹೊಗ ಕುದುರೆ ಓಡಿಸ್ಕೊಂಡು ಹೋದ್ರೆ ಏನ್ ಬರ್ತದೆ ಲದ್ದಿ ಲದ್ದಿ ಗೊಬ್ಬರ ಆಯ್ತದೆ ಹೊಗೆ ಏನಾಯ್ತದೆ ಪೊಲ್ಯೂಷನ್ ಹೌದು ಅಲ್ವೇನವ ಅಂದ್ರ ಇದರಿಂದ ಶಕ್ತಿ ಸಂಗ್ರಹ ಆಯ್ತದೆ ನಾವು ಪ್ರಾಣಿಗಳ ತಕೊಂಡು ಬಳಕೆ ಮಾಡಿದ್ರೆ ಕೃಷಿನಲ್ಲಿ ನೋಡಪ್ಪ ಈ ಟ್ರಾಕುಟ್ರು ಮೊದಲನೇ ಕಿತ ನಮ್ ದೇಶದಾಗೆ ಪ್ರಯೋಗ ಮಾಡಿದ್ರಲ್ಲ ಅವಾಗ ಅದನ್ನ ಉದ್ಘಾಟನೆ ಮಾಡಕ್ಕೆ ಒಬ್ರು ಬ್ರಿಟಿಷ್ ಅಧಿಕಾರಿ ಬಂದಿದ್ರಂತ ಅಲ್ಲಿಂದ ಟ್ರಾಕ್ಟರ್ ಅಲ್ಲೇ ಬಂದಿದ್ರ ಅವರು ಅಲ್ಲ ಕಣ ಇಲ್ಲಿ ಮೊದ್ಲು ತಗೊಂಡ್ರಲ್ವೇ ಉದ್ಘಾಟನೆ ಮಾಡಕ್ ಬಂದ್ರು ತಕ್ಕ ಬಂದಿದ್ರು ವ್ಯವಸಾಯದಲ್ಲಿ ಇದನ್ನ ಹೆಂಗ್ ಬಳಸ್ಬೇಕು ಅಂತ ನಮ್ ಜನಕ್ಕೆ ಹೇಳ್ಕೊಡಕ್ಕೆ ಆಗ ಬಸ್ಸೆ ಕಾಣೋ ಈ ಟ್ರ್ಯಾಕ್ಟರ್ ಎಲ್ಲಿಂದ ಕಂಡಿರ್ತವೆ ಅದನ್ನ ನೋಡಕ್ಕೇನೆ ಸುಮಾರ್ ಜನ ಸೇರ್ಕೊಂಡಿದ್ರಂತೆ ಅವರು ಅದ್ರ ಮೇಲೆ ಕುಂತ್ಕೊಂಡು ಟುಕ್ ಟುಕ್ ಟುಕ್ಕು ಅಂತ ಇಷ್ಟಾರ್ಟ ಮಾಡಿದ್ರು ಈಗಿನ ಕಾಲ ಟ್ರ್ಯಾಕ್ಟರ್ ಶಬ್ದ ಮಾಡ್ತದ ಅವತ್ತಿನ ಕಾಲದ ಇನ್ನೆಂಗ್ ಶಬ್ದ ಮಾಡೋದು ಇಡೀ ಊರಿಗೆ ಕೇಳಿಸಿರ್ಬೇಕು ಎಲ್ಲ ಒಂದ್ ಕಿತ ಹಿಂದಕ್ಕೆ ಹೆಜ್ಜೆ ಇಟ್ಕೊಂಡು ನಿಂತ್ಕೊಂಡ್ರಂತೆ ಆಗ ಅವ್ರು ಇಂಗ್ಲಿಷ್ ನಾಗೆಲ್ಲ ಕಮ್ ಕಮ್ ಕಮ್ ಅಂದ್ರಂತೆ ಯಾರೋ ಒಬ್ರು ಪಟೇಲ್ರಂತ ಮನುಷ್ಯರು ಎದ್ ಬಂದ್ ನಿಂತ್ಕೊಬಿಟ್ಟು ಸ್ವಾಮಿ ಈ ಟ್ರ್ಯಾಕ್ ಕೊಟ್ರು ಯಾಕೋ ನಮ್ಗೆ ಸರಿ ಕಾಣ್ತಾ ಇಲ್ಲ ಇದು ಮೇವು ತಿನ್ನಕ್ಕಿಲ್ಲ ಹಿಂದ್ಗಡೆಯಿಂದ ಗಂಡ್ಲ ತೊಪ್ಪೆ ಕೊಡಕ್ಕಿಲ್ಲ ಬೇಡ ಸ್ವಾಮಿ ಇದು ಎಂತ ಮಾತು ಜಯಣ್ಣ ಅದು ಅಂದ್ರ ನಮ್ಗೆ ಎತ್ತಿನ ಗಾಡಿಯೇ ಸರಿ ಇವತ್ತೇ ಸರಿ ಬುಡಿ ಬುದ್ಧಿ ಅಂತ ಆದ್ರೆ ಉಳ ಕೆಲ್ಸಕ್ಕೆ ಕೆಲವು ಸರಿ ಬೇಕಾಯ್ತದೆ ಯಾವ್ದನ್ನು ನಾವು ದೂಷಣೆ ಮಾಡಕ್ಕಿಲ್ಲ ಆದ್ರೆ ರೈತ ಅವನ್ಗೇನ್ ಅಗತ್ಯ ಅದೇ ಅದನ್ನೆಲ್ಲ ಮಡಿಕೋಬೇಕು ಈಗ ನೋಡಪ್ಪ ಕಮಲಕ್ಕ ಮನೆ ಹಿಂದ್ಗಡೆ ಒಂದು ಗೋಬರ್ ಗುಂಡಿ ಮಾಡಿಸ್ಕೊಂಡ ನೀನು ಮಾಡಿಸ್ಕೊಂಡಿದ್ಯ ಇಲ್ಲ ಅಂತ ಇಲ್ವಾ ನಮ್ಮ ಮನೆಯಾಗೂ ಅದೇ ಈಗ ಹಸ ಸಗಣಿ ಆಗ್ತದೆ ಸಗಣಿಯ ಗುಂಡಿನಾಗ ಹಾಕ್ತಿವಿ ಗ್ಯಾಸ್ ಬರ್ತದೆ ಅಡಿಗೆ ಆಯ್ತದೆ ಇಲ್ವಾ ಈ ಸಿಲಿಂಡರ್ ತಕೊಳಕ್ಕೆ ಇಲ್ಲ ಕಮಲಕ್ಕ ಇಲ್ವಾ ಅಲ್ವ ಮನ ಮಂದಿಗೆಲ್ಲ ಅಡಿಗೆ ಆಯ್ತದೆ ಸಗಣಿ ಕದರದಷ್ಟೇ ನೀನು ಬೆಳಗಾನ ಎದ್ದು ಏನು ಬಕೆಟ್ನಾಗ ಸಗಣಿ ತಕ ಹೋಗಿ ಕದರ್ತಾ ಇರ್ತೀಯಲ್ಲ ನೋಡ್ತೀನಿ ನಾನು ಈಗ ನೀ ಹೇಳೋ ರೇಂಜ್ ನೋಡ್ತು ಅಂತಂದ್ರೆ ಜಯಣ್ಣ ಎಲ್ಲರೂ ಕುದುರೆ ಮೇಲೆ ಓಡಾಡೋದು ಅಂತ ಹೇಳಿದ್ರೆ, ಈಗ ಪೇಟೆನಾಗೆ ಇದೆಲ್ಲ ಇರ್ತಾರೆ ಜಯಣ್ಣ, ನಿಂತ್ಕಳಿ ಹೋಗಿ ನಿಂತ್ಕಳಿ ಹೋಗಿ, ಆವಾಗ ಕುದುರೆ ನಿಲ್ಲಿಸ್ಕೊಂಡು ಎಲ್ಲರೂ ನಿಂತಿರ್ಬೇಕು. ಹಂಗ ಹೆಂಗಿರ್ತದೆ ಕೈಯಾಗೆ ಲಗಾಮು ಅಂತ ಯಾಕೆ ಕೊಟ್ಟಿರ್ತಾರೆ ಕುದುರೆ ನಿಲ್ಸಕ್ಕೆ? ಈಗ ಟುಕು ಟುಕುಗೆ ಬಿರೇಕ್ ಇರ್ತೈತೆ, ಕುದುರೆಗೆ ಲಗಾಮ್ ಇರ್ತೈತೆ. ಸುಲಭ ಅಲ್ಲ ಕಣ, ನಿಲ್ಸೋದು ನಾವ್ ನಿಲ್ಸಂಗಿಲ್ಲ ಕವ, ಅದೇ ನಿಂತ್ಕತ್ತದೆ ಅಣ್ಣ. ಅದ್ ಯಾವ್ದೋ ಸಿನಿಮಾದ ಅಲ್ಲಿ ಮಾಡಿರೋ ಹೀರೋ ಏನೋ ಒಂದ್ಸತಿ ನೋಡ್ದೆ ಸಂದರ್ಶನದಲ್ಲಿ, ಹೇಳ್ತಾ ಇದ್ರು ಶೂಟಿಂಗ್ ತೆಗಿತಾ ಇದ್ರಂತೆ, ಅವ್ರನ್ನ ಕುದುರೆ ಮೇಲೆ ಕೂಸ್ಬಿಟ್ಟು ಕಳ್ಸಿದ್ರಂತೆ. ಅಷ್ಟೇ ಒಟ ಆಯ್ತು ಕುದುರೆ, ಅದ್ರ ಜೊತೆಗೆ ಇವರು ಹೋಗಿ ಎಲ್ಲೆಲ್ಲೋ ನುಗ್ಬಿಡ್ತಂತೆ. ಆಮೇಲಿಂದೆಲ್ಲ ಕಾರಲ್ಲೆಲ್ಲ ಬಂದು ಕುದುರೆ ತಡೆದು ಇಳಿಸ್ಕೊಂಡ್ರಂತ ಕೆಳಕ್ಕೆ ಭಯ ನಂಗೆ. ಹತ್ತಾಗ ಕುದುರೆ ನನ್ ಮಾತು ಕೇಳ್ತದ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ಅಲ್ವ. ಯಾರ್ಯಾರ ಕುಂತ್ಕೊಂಡ್ರೆ ಕುದುರೆ ಒತ್ಕೊಂಡು ಹೋದದ ವಾದಿತದ ಇಲ್ಲ ಎತ್ತ ಆಗ್ತದೆ ಇಲ್ಲ ತಗೊಂಡೋಗಿ ಎಲ್ಲ ದಿಬ್ಬಣದಲ್ಲಿ ಕೂರ್ಸ್ಕೊಂಡು ಹೋಯ್ತಾರಲ್ಲ ನನ್ನ ಗಂಡ. ಯಾರಿ ಕತೆಲಿ ಬರ್ತೀರಿ ನೀವ? ಏನು ಕುದುರೆ ಮೇಲೆ ಹೋಯ್ತಾ ಇರ್ಬೇಕಾರೆ ಯಾವ್ದೋ ಕತೆ ಕವ ನೆಪ್ಪ ಆಯ್ತಿಲ್ಲ ನನಗೆ. ಕೃಷ್ಣ ಗಾರುಡಿಯೋ ಯಾವ್ದೋ ಮದುವೆನಲ್ಲೂ ಕುದುರೆ ಮೇಲೆ ಕೂರ್ಸ್ಕೊ ಹೋಗಿದ್ರ ಚಂದ್ರಣ್ಣ ನಿನ್ನ ಕುದುರೆ ಮೇಲೆ ಕೂರ್ಸ್ಕೊಂಡು ಹೋಗಿದ್ರು ಅದೇ ಬಿದ್ಬಿಟ್ಟಂತಲ್ಲ ಕುದುರೆಯಿಂದ ಬೀಳ್ನಿಲ್ಲ ಬಿದ್ದವನು ಕುದುರೆನೇ ಬೀಳ್ಸಿರ್ಬೇಕು. ಇಲ್ಲ ಇಲ್ಲ ಪಕ್ಕದಲ್ಲಿ ಇಡ್ಕೊಳಕ್ ನಿಂತಿದ್ನಲ್ಲ ಕರ್ಕೊಂಬ ಅವನು ಬಿದ್ದು ಇವನೇ ಚೆನ್ನಾಗಿ ಓಡಿಸ್ತಾವನೆ ನೀನ್ ಯಾಕೆ ನಿಂತಿದ್ದ ಹೋಗು ಅಂತ ಕಳಿಸ್ತು. ನನಗೆ ಟ್ರೈನಿಂಗ್ ಇತ್ತಲ್ಲವ ಎಂ ಎಲ್ಲ ಓಡಾಡಿ ಅದಕ್ಕೆ ಯಾವ ಕಾಲಲ್ಲಿ ಓಡಿದ್ರೆ ತಿರಿಕತ್ತದೆ ಯಾವ ಕಾಲಲ್ಲಿ ಓಡಿದ್ರೆ ಓಡ್ತದೆ ಗೊತ್ತು ನನಗೆ. ಬೋಸ್ ಅಂದಾಗ ತಿಳ್ಕೊಂಡಿದ್ಯಾ ಕಮಲಕ್ಕ ನೀನ್ ಎಲ್ಲೂ ಹೋಗುದೇ ಬೇಡ ಮೈಸೂರ್ ಪೇಟೆ ಸಾಕು ಚಂದ್ರಣ್ಣನೇ ಮೊದಲು ಎಂ ಎಂ ಎಲ್ ಟ್ರೈನಿಂಗ್ ಕೊಡ್ತಾನೆ ಆಮೇಲೆ ಕುದುರೆ. ಎಂ ಎಲ್ಲಿದ್ದ ಬಿಡಪ್ಪ ಈಗ ಅದೇ ನಮ್ಮ ಈ ರಂಗಣ್ಣ ನಟಿಲ್ ಒಂದೇ ಇರೋದು ಎಂ ಎ. ಈಗ ಎಂ ಎ ಸಾಕ್ಬೇಕು ಕಣ್ಣ ಸಾಕ್ಬೇಕು ಅಂತ ನೀ ಸಾಕಿದ ಹೇಳು ಐತಲ್ಲ ಅದೇನೇ ನೋಡಿಲ್ವಾ ನೀನು ಎಲ್ಲಿ ಎಮ್ಮೆ ಹಾಲು ತಂದ್ಕೊಟ್ಟಿದ್ರೆ ಗೊತ್ತಾಗದು ಚಂದ್ರಣ್ಣಂಗೆ. ಇವನ್ ಕೊಡ್ತಾನ ಪರಮಾಯಿಸಿ ಹಸು ಕಟ್ಟವನೆ ಒಂದ್ ದಿವ್ಸ ನಾನು ತಕ ಜಯಣ್ಣ ಕರ್ದಾಲ್ ಕರ್ದಂಗೆ ಅಂತ ಒಂದ್ ಚಮ್ ತಂದು ಕೊಟ್ಟವನ ಮತ್ತೆ ನಿಂಗ್ ಕೊಟ್ಟವನ ದಿನ ಬಂದ್ ಕಾಪಿ ಕುಡಿತಾನೆ. ನಾವು ಕಾಪಿ ಕುಡಿಸು ಅಂದ್ರೆ ಕೆಂಪಿ ಮನೆ ಕರ್ಕೊ ಅಲ್ಲಕಯ್ಯ ಹಾಲ್ ಕುಡದ್ ಬಾಯಿಲಿ ಅದ್ ಯಾಕ ಇಸದ್ ಮಾತಾಡ್ದ ಕೊಟ್ಟಿಲ್ವಾ ನಾನು ಯಾವತ್ತು ನಿಂಗೆ ಏನ ಗಿಣ್ಣಲ್ಲ ಅದೇ ಅದು ಅದು ಇದ್ದಾಗ ನೀನು ಗಿಣ್ಣಲ್ ಕೊಟ್ಟಿದ್ದು ಆಮೇಲೆ ಯಾವತ್ತ ಆರ ಕೊಟ್ಟ ಹಾಲು ಮರ್ತ್ ಬಿಡನ್ನ. ಇಲ್ಲ ಇಲ್ಲ ಬಿಡು ನನ್ಗಂತೂ ನೀ ಕೊಟ್ಟಿಲ್ಲ ಐದ ಬಂದ್ ಇಸ್ಕೊಂಡೋಗಾನೆ ಒಂದ್ ಮೂರ್ ನಾಲ್ಕು ಸರಿ ಬಿಡವ ಬಂದಿದ್ದ ಬಂದಿದ್ದ ಇರ್ಲಿ ಬಿಡಪ್ಪ. ನೀನು ಈಗ ಎಮ್ಮೆ ತಾನೇ ನೋಡ್ಬೇಕು ನಮ್ಮ ಅಟ್ಟಿನಾಗಿರೋದು ಬಾ ತೋರಿಸ್ತೀನಿ ಆಮೇಲೆ ಹೋಗಂ ಬಿಡು ಕತ್ಲಾಗ್ತದೆ ಕತ್ಲಲ್ಲಿ ಕಾಣೋದಿಲ್ಲ ಎಮ್ಮೆ ನಾನು ಕಾಣೋದಿಲ್ಲ ಕಯ್ಯ. ಅಲ್ಲ ಎಮ್ಮೆಗೆ ನೀನ್ ಕಾಣ್ತೀಯ ನಿನಗೆ ಎಮ್ಮೆ ಕಾಣಬೇಕು ಸರಿ ಬಿಡು ಇಲ್ವಾ ಅಂದ್ರೆ ಎಮ್ಮೆಯ ಸಾಕಿದ್ರೆ ಅದು ಕಡಿಮೆ ಖರ್ಚಲ್ಲಿ ಎಲ್ಲೋ ಆಹಾರ ತಿನ್ಕೊಂಡು ಹಾಲು ಕೊಡ್ತದೆ. ಮುಂಚೆ ಎಲ್ಲ ಮನೆಗೆ ಕಾಫಿ ಕಾಯ್ಸಕ್ಕೆ ಚಹಾ ಕಾಯ್ಸಕ್ಕೆ ಎಮ್ಮೆ ಹಾಲು ಮಡಿಕೊಳ್ಳೋರು ಮಕ್ಕಳಿಗೆ ಹಸಿನಲ್ಲಿ ಕುಡಿಸೋರು ದೊಡ್ಡವರೆಲ್ಲ ಅದೇನೋ ಎಮ್ಮೆ ಹಾಲು ಕುಡಿದ್ರೆ ಮಂದ ಅಂತಾರಲ್ಲ ಜಯಣ್ಣ ನಿಜವ ಅಂದ್ರೆ ಕೋಪ್ ಜಾಸ್ತಿ ಇರ್ತೈತೆ ಕೋಪ್ ಜಾಸ್ತಿ ಮಾಡ್ತಾರಲ್ಲಪ್ಪ ಅದೆಲ್ಲೋ ಅದೆಲ್ಲೋ ಉತ್ತರ ಕರ್ನಾಟಕ ಕುಂದಾ ಸಿಗ್ತದಲ್ಲ ಅದು ಎಮ್ಮೆ ಹಾಲು ಹಾಕ್ತಾರಂತಲ್ಲ ಅದಕ್ಕೆ ಬೆಳಗಾವಿ ನಿಜವ ಬೆಳಗಾವಿ ಬೆಳಗಾವಿ ನಾನು ನೀನು ಧಾರವಾಡದ್ದು ಕೃಷಿ ಮೇಳಕ್ ಹೋದಾಗ ಆ ಧಾರವಾಡದ ಎಮ್ಮೆ ನೋಡ್ನಿರ್ನಿಲ್ವಾ ಒಂದ್ ಮಾರ ಉದ್ದ ಇತ್ತು ನೋಡು ಏನು ಕೋಡು ಈ ಕಡೆ ಕರ್ದ ಮಾರು ಈ ಕಡೆ ಕರ್ದ ಮಾರು ಕೊಂಬು ಅದೇ ನಿಂಗ್ ತಲೆ ಅಳ್ಳಾಡ್ಸಿದ್ರವ್ವ ಹೋಯ್ತಾ ಇದ್ರೆ ಜನಗಳ ಮಧ್ಯೆ ಸುತ್ತ ಒಂದ್ ಮಾರ್ ಜಾಗ ಬಿಡ್ಬೇಕು ಅದಕ್ಕೆ ಕೊಂಬಿಗೆ ಜೋರಾಗಿ ತಲೆ ಅಳಿಸ್ತಾರೆ ಮಿರಿ ಮಿರಿ ಮಿರಿ ಮಿರಿ ಮಿಂಚ್ತದ್ಕವ ಚರ್ಮ ಓ ಯಾಕೆ ಹೇಳಿಯ ಇವನೊಂದ್ ಹಿಡ್ಕೊಳ್ಳುಮ ಅಂತ ಬೇಡಕಂಬ ನಮ್ ಕಡೆ ಎಮ್ಗೆ ಏನಾಗದೆ ಅದೇ ಚಂದಾಗದೆ ಅಂತ ಹೇಳ್ದೆ. ಅದೇ ತಲೆ ಹಿಡ್ಕೊಳಕ್ ಹೋದ್ರೆ ನಮ್ ತಲೆ ತೆಗಿತದ ಏನು ಮಾಡಕ್ಕಿಲ್ಲ ಕಣ್ಣು ಏನು ಹಂಗಿತ್ತು ಆಯ್ತು. ಈಗ ಎಲ್ಲಿಗ್ ಬಂತ ವಿಚಾರ ಕುದುರೆ ತಗೊಳ್ಳೋ ತನಕ ಬಂದಿತ್ತು ಕಣ್ಣ ಟ್ರ್ಯಾಕ್ಟರ್ ವಿಷಯ ಹೇಳ್ತಾವನೆ. ಈಗ ಏನೋ ಹೇಳಕ್ ಬಂದ್ ಏನೋ ಹೇಳ್ತಾ ಇಷ್ಟೋ ಹೇಳ್ದೆ ನೀನು ಅದನ್ನು ಅಲ್ಲಿಗೆ ನಿಲ್ಲಿಸ್ದೆ ಅವ ಬಿಡತ್ತಾಗೆ ನಂಗೆ ಹೊಟ್ಟೆ ಕಡೆ ಕೆಲ್ಸ ಅದೇ ಏನು ಓದ್ಕಿತ ಏನ್ ಕೊಟ್ಟಿದ್ದೆ ಹೇಳು ನಿಮ್ ಮನೆನಾಗೆ ಏನು ಕೊಟ್ಟಿಲ್ಲ ಅಯ್ಯೋ ಅದೇ ಅದೇನೋ ಅಂತಾನಲ್ಲ ಇವನೇನೆ ಹಾಲು ಕುಡಿದ್ಬಿಟ್ಟ ಬಾಯಿಲಂಗ್ ಹೇಳ್ತಿಯಲ್ಲ ಅಂದಂಗೆ ಕಾಫಿ ಓದ್ಕಿತ ಅದೇನೋ ಮಾಡ್ತೀನಿ ಅಂದಿದ್ದೆ ಇಲ್ವಾ ಮಾಡಿದೀನಿ ಕಣ್ಣ ಇದ್ಕವ್ರದು ಕರೆದ್ಬಿಟ್ಟು ನೆನ್ಪಾಯ್ತಾ ಎಣ್ಣೆ ಪಣ್ಣೆ ಜಾಸ್ತಿ ತಿನ್ನಕ್ಕೆ ಏ ಅದೇನ್ ಜಾಸ್ತಿ ಎಣ್ಣೆ ಕುಡಿಯೋಕಿಲ್ಲ ಸುಬ್ನೀರು ಏನ್ ನಿನ್ಗೆ ಹೊಟ್ಟೆ ತುಂಬಾ ಕೊಟ್ಟೆನೆ ಚಳಿಗಾಲದಲ್ಲಿ ತಿನ್ಬೇಕಂತ ಎಣ್ಣೆ ಮೈಯೆಲ್ಲ ಒಡ್ಕೊಂಡಿರ್ತದಲ್ಲ ಕೊಬ್ಬರಿ ತಿನ್ಬೇಕು ಚಂದಾಕಿ ಆಮೇಲೆ ಎಣ್ಣೆ ಅಂಶ ದೇಹಕ್ಕೆ ಸೇರ್ಬೇಕು ಚರ್ಮ ಒಡೆಯುವುದಿಲ್ಲ ಇಲ್ಲಾಂದ್ರೆ ಕರ್ಗಿರೋರೆಲ್ಲ ಬೆಳ್ಳಿ ಕಾಣ್ತಿರ್ತೀವಿ ಮುಖ ಮೈ ಎಲ್ಲ ಒಡೆದ್ಬಿಟ್ಟು ಅಲ್ಲ ಗೀರಿದ್ರೆ ಸಾಕು ಅಕ್ಷರಗಳು ಹಂಗಂಗೆ ಬರ್ಕತ್ತವೆ ಆಯ್ತು ಕಣವ್ ಹಟ್ಟಿ ಕಡೆಗೆ ಹೋಗೋದು ಏನಿದೆ ತಕಬಾ ನಡೆಯವ ಬಿರ್ರನ್ ತಕಬಾ ಚೆನ್ನಾಗಿರೋದವ ಸಿ ಖಾರ ಖಾರ ಆಗಿ ಆಯ್ತು ಕಣಣ್ಣ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಶುಂಠಿ ಬೆಳೆಗಾರರಿಗೆ ಕೃಷಿ ಇಲಾಖೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಬೆಳೆಗೆ 7 ತಿಂಗಳು ಅಥವಾ ಹೆಚ್ಚಿನ ಅವಧಿಯಾಗಿದ್ದಲ್ಲಿ ಕೊಡುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಎಲೆ ಅಥವಾ ದಂಟು ಸ್ವಯಂ ಒಣಗಿ ಬಿದ್ದಿದ್ದಲ್ಲಿ ಮಡಿಗಳಿಗೆ ಮಣ್ಣನ್ನು ಏರಿಸಬೇಕು ಬಿತ್ತನೆಗಾಗಿ ಶುಂಠಿಯನ್ನು ಮಾರಲು ಬಯಸುವವರು ಮೆಪಿಕ್ವ್ಯಾಟ್ ಅನ್ನು ಈಗಲೇ ಬಳಸುವುದು ಬೇಡ ಬೇಗನೆ ಶುಂಠಿ ಮಾರಾಟ ಮಾಡಲು ಬಯಸುವವರು ಮೆಪಿಕ್ವ್ಯಾಟ್ ಕ್ಲೋರೈಡ್ ಅನ್ನು 1 ಲೀಟರ್ ನೀರಿಗೆ 3 ಮಿಲಿಲೀಟರ್ನಂತೆ ಬೆರೆಸಿ ಶೇಕಡ 50ಕ್ಕಿಂತ ಹೆಚ್ಚು ಎಲೆಗಳು ಹಸಿರಿರುವ ಹಂತದಲ್ಲಿ ಸಿಂಪರಣೆಯನ್ನು ಮಾಡಬೇಕು ಯಾವುದೇ ಶಿಲೀಂದ್ರನಾಶಕ ಅಥವಾ ಕೀಟನಾಶಕದ ಬಳಕೆಯನ್ನು ಮಾಡಬಾರದು ಕೊಳೆ ಇರುವ ಗಿಡಗಳಿಗೆ ಮಾತ್ರ ಶಿಲೀಂದ್ರನಾಶಕ ಅಥವಾ ಕೀಟನಾಶಕದ ಬಳಕೆಯನ್ನು ಮಾಡಬೇಕು ಮೆಪಿಕ್ವ್ಯಾಟ್ ಬಳಸಿದ ತಾಕಿನ ಶುಂಠಿಯನ್ನು ಬಿತ್ತನೆಗಾಗಿ ಬಳಸಬಹುದು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಕೃಷಿಕರಿಗೆ ಹಗಲು ವೇಳೆಯಲ್ಲಿ ನೀರಾವರಿಗೆ ವಿದ್ಯುತ್ ಸೌಕರ್ಯವನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಪಿಎಂ ಕುಸುಂಬಿ ಯೋಜನೆಯಲ್ಲಿ ಸೋಲಾರ್ ಪಂಪ್ಸೆಟ್ ಪಡೆದುಕೊಳ್ಳಲು ಕೃಷಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೌರಶಕ್ತಿ ಬಳಕೆ ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಂಡಿರುವ ಸರ್ಕಾರವು ರೈತರು ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಮಾಡಿಕೊಳ್ಳಲು ಕುಸುಂಬಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಈ ಯೋಜನೆಯಲ್ಲಿ ರೈತರು ಸಬ್ಸಿಡಿ ದರದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಮಾಡಿಕೊಳ್ಳಬಹುದು ಇದರಿಂದಾಗಿ ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ ಕುಸುಂಬಿ ಯೋಜನೆಯಲ್ಲಿ ನೀರಾವರಿಗೆ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿಯ ಬಳಕೆ ಮೂಲಕ ರೈತರು ಸ್ವಾವಲಂಬನೆ ಸಾಧಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಆ ಮೂಲಕ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿಸಲು ಸೌರಶಕ್ತಿ ಬಳಕೆಯ ಉತ್ತೇಜನಕ್ಕೆ ಶೇಕಡ 80% ಸಹಾಯಧನ ನೀಡಲಾಗುತ್ತಿದೆ ಕುಸುಂಬಿ ಯೋಜನೆಯಲ್ಲಿ ಜಾಲಮುಕ್ತ ಸೌರ ಕೃಷಿ ಪಂಪ್ಸೆಟ್ ಅಳವಡಿಸಲು ಒತ್ತು ನೀಡಲಾಗಿದೆ ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಶೇಕಡ 50 ಕೇಂದ್ರ ಸರ್ಕಾರ ಶೇಕಡ 30 ಮತ್ತು ಫಲಾನುಭವಿಗಳು ಶೇಕಡ 20% ಮೊತ್ತವನ್ನು ಪಾವತಿಸಬೇಕಿದೆ ರಾಜ್ಯದಲ್ಲಿ ಎಂಎನ್ಆರ್ಇ ಮತ್ತು ಕೆಆರ್ಇಡಿಎಲ್ ಸಹಯೋಗದೊಂದಿಗೆ ರೈತರ ಜಮೀನಿನ ಕೊಳವೆ ಅಥವಾ ತೆರೆದ ಬಾವಿಗಳಿಗೆ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಲು ರೈತರಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ www.sauramitra.com ಈ ವೆಬ್ಸೈಟ್ನಲ್ಲಿ ನೋಂದಣಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ರೈತರು ಈ ಪೋರ್ಟಲ್ನಲ್ಲಿ ಅರ್ಜಿಯನ್ನು ನೋಂದಾಯಿಸಿ ವೆಂಡರ್ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡಿಕೊಂಡು ಶೇಕಡ 20% ಹಣ ಪಾವತಿಸಬೇಕಿದೆ ಪಿಎಂ ಕುಸುಂಬಿ ಯೋಜನೆಗೆ ಸಂಬಂಧಿಸಿದಂತೆ www.sauramitra.com kraeld.karnataka.gov.in ವೆಬ್ಸೈಟ್ನಲ್ಲಿ ಹೊರಡಿಸಿದ ಪ್ರಕಟಣೆ ಅಥವಾ ಮಾಹಿತಿಗಳನ್ನು ಮಾತ್ರ ಪರಿಗಣಿಸಲು ಕೋರಲಾಗಿದೆ. ಸೌರ ಪಂಪ್ಸೆಟ್ ನೋಂದಣಿ ಹಾಗೂ ಪಾವತಿಗೆ ಸಂಬಂಧಿಸಿದಂತೆ ಸಹಾಯವಾಣಿ ಸಂಖ್ಯೆ 0802022201 ಅಥವಾ 8095132100 ಇದರ ಮುಖಾಂತರ ಅಥವಾ ಹತ್ತಿರದ ಸೆಸ್ಕ್ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಸ್ವೀಕೃತವಾಗುವ ಒಟಿಪಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ತಾವೇ ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸೆಸ್ಕ್ನ ದೂರವಾಣಿ ಸಂಖ್ಯೆ 9445986699 ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9449959869. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 15 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನ ಕೀಟಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಂ ದರ್ಶಿನಿ ಅವರೊಂದಿಗೆ ಸಂದರ್ಶನ. ರಸ ಹೀರೋ ಕೀಟಗಳು ಜಾಸ್ತಿ ಹೆಚ್ಚಾಗಿ ಶುಗರ್ ಕೇನನ್ನು ಅಥವಾ ಕಬ್ಬು ಬೆಳೆಯನ್ನು ಬಾಧಿಸುವಂಥವು ರಸ ಹೀರೋ ಕೀಟಗಳು. ಇದರಲ್ಲಿ ಮೊದಲನೆಯದಾಗಿ ಬಿಳಿ ಹುಣ್ಣೆ ಏನು ಊಲಿ ಎಫಿಡ್ ಅಂತ ಹೇಳ್ತೀವಿ. ಎರಡನೇದ್ದು ಪೈರಿಲ್ಲ ತಿಗಣೆ. ಮೂರನೆಯದ್ದು ಶಲ್ಕ ಕೀಟ. ನಾಲ್ಕನೆಯದ್ದು ಹಿಟ್ಟು ತಿಗಣೆ. ಈ ನಾಲ್ಕು ರಸ ಹೀರೋ ಕೀಟಗಳು ನಮ್ಮ ಬೆಳೆಯನ್ನು ಬಾಧಿಸ್ತವೆ. ಮೊದಲನೆಯದ್ದಾಗಿ ಬಿಳಿ ಹುಣ್ಣೆ ಏನು, ಇದರ ಮರಿಹುಳು ಮತ್ತು ಅಡಲ್ಟ್ ಪ್ರೌಢಕೀಟ ಎರಡೂ ಸಹ ಎಲೆಗಳ ಮೇಲೆ ಮುತ್ಕೊಂಡು ಗರಿಗಳ ತಳಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ಕೊಂಡು ರಸವನ್ನು ಇರುತ್ತೆ. 16 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿ ಕೆರೆ ಅಂಚಿನಲ್ಲಿ ಮೀನು ಸಾಕಾಣಿಕೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೊಡ್ಡ ಕಾಟೂರು ಗ್ರಾಮದ ಎಂ ಚಿನ್ನಂಕ ಅವರೊಂದಿಗೆ ಸಂದರ್ಶನ. ನಾವು ಬುಟ್ಟಿರೋ ಮರಿ ನಾವೇ ಅದನ್ನ ದಪ್ಪ ಮಾಡಿ ಬಿಡೋದ್ರಿಂದ ನಮ್ಗೆ ಆದಾಯ ಜಾಸ್ತಿ ಬರುತ್ತೆ ಸರ್. ಕೆರೆಯಲ್ಲಿ ಇಲ್ಲಿ ಊರ್ದು ಸ್ವಲ್ಪ ಸೈಜ್ ಕಡಿಮೆ ಕೊಡ್ತಾರೆ ಸರ್ ಡಿಪಾರ್ಟ್ಮೆಂಟಿಂದ. 1 ಇಂಚು 1.5 ಇಂಚಿನಷ್ಟು ಮರಿ ಕೊಡ್ತಾರೆ ಸರ್. ನಾವು ಈಗ ನಾನು ಹೇಳಿದ್ನಲ್ಲ ಸರ್, ಕ್ಯಾಟ್ ಫಿಶ್ಗಳದ್ದು ಹಾವಳಿ ಜಾಸ್ತಿ ಆಗೋಗೈತೆ. ಅದರಿಂದ ನಾವು ಕೆರೆ ಅಂತಲ್ಲಿ ಮಾಡ್ಕೊಂಡ್ರೆ 1 ಇಂಚಿನವರೆಗೂ ನಾವು 4 ಇಂಚಿನವರೆಗೂ ಸಾಕಾಣಿಕೆ ಮಾಡಿ ಫುಡ್ ಹಾಕಿ ಸಾಕಾಣಿಕೆ ಮಾಡ್ಕೊಂಡ್ರೆ ನಾವು ಅದನ್ನು ನಾವು ಕೆರೆಗೆ ಹಾಕಂದಾಗ ನಮ್ಗೆ ಇಷ್ಟೇ ಅಂತ ತೆಗಿಬೋದು ಸರ್. ಮೀನು 17 ಬುಧವಾರ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೈಸೂರಿನ ಗ್ರಾಮ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಆರ್ ಶ್ರೇಷ್ಠ ಮತ್ತು ಹುಣಸೂರು ತಾಲೂಕು ಬಿಳಿಕೆರೆ ಗ್ರಾಮದ ಪಾರ್ವತಿ. ಈಗ ನಾವು ಕೆಲಸ ಮಾಡ್ತಾ ಇದ್ದಂಥದ್ದು ಈ ಅಕ್ಷರಸ್ಥ ಮಹಿಳೆಯರು ಅಂತಲೇ ಪೂರ್ತಿ ಹೇಳೋಕ್ಕಾಗಲ್ಲ. ಈಗ ನಮ್ಮ ಪಾರ್ವತಿಯವರು 9th class 8th class ಇದ್ದಾರೆ, ಓದದೇ ಇರುವಂಥವ್ರು ನಮ್ಮ ಗುಂಪಿನಲ್ಲಿದ್ದಾರೆ. ಅವ್ರಿಗೆಲ್ಲ ಕ್ಲಾಸ್ ರೂಮ್ ಟೀಚಿಂಗ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಅದನ್ನ ಪ್ರಾಯೋಗಿಕವಾಗಿ ಏನಾದ್ರು ಮಾಡಬೇಕು. ಹಾಗಾಗಿ ಅವ್ರಿಗೆ ಉದಾಹರಣೆಗೆ ಆ ಗುಂಪಿನ ಮಹತ್ವ, ಒಂದು ತಂಡದ ಮಹತ್ವ ತಿಳಿಸ್ಕೊಡೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಅವ್ರಿಗೆ ನಾವು ಒಂದು ನಿಮ್ಮ ಮನೆಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನ ಪಟ್ಟಿ ಮಾಡಿ ಅದನ್ನೆಲ್ಲರೂ ಒಟ್ಟಿಗೆ ಗೂಡಿಸ್ಕೊಳ್ಳಿ, ಒಟ್ಟುಗೂಡಿಸಿ ಮೈಸೂರಿನ RMCಗೆ ಹೋಗಿ ಅದನ್ನು ನೀವೊಂದು ಖರೀದಿ ಮಾಡಿ ಬನ್ನಿ, ಅದು ಬರ್ತಕ್ಕಂಥ ಲಾಭ ನಷ್ಟವನ್ನು ಲೆಕ್ಕ ಹಾಕಿ. ಡಿಸೆಂಬರ್ 18 ಗುರುವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ KR Pete ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ನಾಟನಹಳ್ಳಿಯ ಕೃಷಿಕ ದಂಪತಿ NS ಗಂಗಾಧರ ಮತ್ತು MG ರತ್ನಮ್ಮ. ಅಡುಗೆ ಮನೆಗೇನು ತರಕಾರಿ ಏನು ಜಾಸ್ತಿ ಬೆಳೆಯಲ್ಲ, ಮನೆಗೆ ಅದಷ್ಟೇ ಮಾಡ್ಕೋತೀವಿ. ಏನೇನು ಬೆಳ್ಕೋತೀರಿ ಹೇಳಿ ತೋಟದಲ್ಲಿ? ಅದೇ ಸೊಪ್ಪು, ಹೀರೆಕಾಯಿ, ಮೆಣಸು, ಮೆಣಸಿನಕಾಯಿ, ಒಂದು ಮೂಲಂಗಿ ಹಾಕ್ಕೊಂಡು ಸ್ವಲ್ಪ ಬೆಳ್ಕೋತೀವಿ ಅಷ್ಟೇ. ಏನೇನು ಸೊಪ್ಪು ಬೆಳಿತೀರಿ? ಅದೇ ಮಾಮೂಲಿ ದಂಟು ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಒಂದೊಂದು ಪಟ ಕುಯ್ಕೊಂಡು ಮಾಡ್ಕೋತೀವಿ ಅಷ್ಟೇ.